ಮತ್ತು ಉತ್ತರ ಒಳನಾಡಿನಲ್ಲಿ ಮಳೆಯಾಗುವ ಸಾಧ್ಯತೆ ಹಾಗೂ ಒಳನಾಡಿನ ಉಳಿದ ಜಿಲ್ಲೆಗಳಲ್ಲಿ ಒಣಹವೆ ಇರಲಿದೆ. ಬೆಂಗಳೂರು ಹಾಗೂ ಸುತ್ತಮುತ್ತ ಭಾಗಶಃ ಮೋಡ ಕವಿದ ವಾತಾವರಣವಿರಲಿದ್ದು ಕೆಲವೆಡೆ ಬೆಳಗಿನ ಜಾವ ಮಂಜು ಮುಸುಕುವ ಸಾಧ್ಯತೆ. ಗರಿಷ್ಠ 34, ಕನಿಷ್ಠ 22 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗುವ ನಿರೀಕ್ಷೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯ ವಿಧಾನಸಭಾ ಚುನಾವಣೆ, ಎಲ್ಲ ಜಿಲ್ಲೆಗಳಲ್ಲಿ ಮತದಾನ ಜಾಗೃತಿ ಜಾಥಾಗೆ ಚಾಲನೆ. ಎರಡು ದಿನಗಳ ಭೇಟಿಗಾಗಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಮೈಸೂರಿಗೆ ಆಗಮನ. ವಿಶ್ವ ಆರೋಗ್ಯ ದಿನಾಚರಣೆ, ಎಲ್ಲರಿಗೂ ಆರೋಗ್ಯ ಅರಿವು ಮೂಡಿಸುವ ಸಂಕಲ್ಪ. ಹಾಗೂ ನಾಡಿನೆಲ್ಲೆಡೆ ಶುಭ ಶುಕ್ರವಾರ ಅಂಗವಾಗಿ ಕ್ರೈಸ್ತ ಬಾಂಧವರಿಂದ ಚರ್ಚ್ಗಳಲ್ಲಿ ವಿಶೇಷ ಪ್ರಾರ್ಥನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಇನ್ನೂರ 75.5 ಮೀಟರ್ಗಳು 1089 ಕಿಲೋ ಹರ್ಟ್ಸ್ ತರಂಗಾಂತರಗಳಲ್ಲಿ ಹಾಗೂ ಎಫ್ಎಂ ಬ್ಯಾಂಡ್ನ ಕಂಪನಾಂಕ 100.3 ಮೆಗಾ ಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಈಗ ಸಮಯ ಸರಿಯಾಗಿ 6:51 ಹಾಗೂ 40 ಸೆಕೆಂಡುಗಳು. ಕೇಳುಗರೆ, ಇದೀಗ ಕಿಸಾನ್ ವಾಣಿ ಕಾರ್ಯಕ್ರಮ. ರೈತ ಬಂಧುಗಳಿಗೆ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಯುವ ಕೃಷಿಕ ಅಶ್ವಥ್ ಮುರುಗಜೆ ಅವರೊಂದಿಗೆ ನಡೆಸಿದ ಸಂದರ್ಶನ ಪ್ರಸಾರವಾಗಲಿದೆ. ತದನಂತರ ಕೃಷಿ ಮಾಹಿತಿ ಮೂಡಿಬರಲಿದೆ. ಈಗ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಚಿನ್ನಾಭರಣಗಳ ಮಾರಾಟದ ಪರಂಪರೆಯಲ್ಲಿ ತುಳುನಾಡಿನ ಜನರ ನಂಬಿಕೆಯ ಹಾಗೂ ನೆಚ್ಚಿನ ಆಯ್ಕೆಯಾಗಿರುವ ಆಭರಣ್ ಜುವೆಲ್ಲರ್ಸ್ನ ಹೊಚ್ಚ ಹೊಸ ಶೋರೂಮ್ ಈಗ ಮಂಗಳೂರಿನ ಮಣ್ಣಗುಡ್ಡದಲ್ಲಿ ನಿಮಗಾಗಿ ಶುಭಾರಂಭಗೊಂಡಿದೆ. ಆಭರಣ್ ಜುವೆಲ್ಲರ್ಸ್, ಕರ್ನಾಟಕ ಬ್ಯಾಂಕ್ ಹತ್ತಿರ ಮಣ್ಣಗುಡ್ಡ. ವೈವಿಧ್ಯಮಯ ಚಿನ್ನಾಭರಣಗಳ ಆಯ್ಕೆಗೆ ಆಭರಣ್ ಜುವೆಲ್ಲರ್ಸ್. ಆತ್ಮೀಯ ಕೇಳುಗರೆ, ಕರ್ನಾಟಕ ಬ್ಯಾಂಕ್ ಪ್ರಾಯೋಜಿತ ಯಕ್ಷಗಾನ ತಾಳಮದಳೆ ಕಾರ್ಯಕ್ರಮ ಯಕ್ಷಸಿರಿ ಪ್ರತಿ ಶುಕ್ರವಾರ ರಾತ್ರಿ 9:30. ಇಂದು ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದಳೆಯ ಪ್ರಸಂಗ ವಿಶ್ವಾಮಿತ್ರ ಮೇನಕೆ. ನಡೆಸಿಕೊಡುತ್ತಾರೆ ಶ್ರೀ ಶಂಕರನಾರಾಯಣ ಯಕ್ಷಗಾನ ಕಲಾಸಂಘ ಶಂಕರನಾರಾಯಣ ಕುಂದಾಪುರ ಇಲ್ಲಿನ ಸದಸ್ಯರು. ಸ್ವಾಮಿ, ನೀವು ನರರರು, ನಾವು ಸುರರರು, ನಾವು ಅಜರರು ಅಮರರು, ಆದರೆ ನೀವು ಹುಟ್ಟು ಸಾವುಗಳಿಗೆ ಗಂಟು ಬಿದ್ದವರು. ತಪ್ಪದೇ ಕೇಳಿ ಕರ್ನಾಟಕ ಬ್ಯಾಂಕ್ ಪ್ರಾಯೋಜಿತ ಯಕ್ಷಗಾನ ತಾಳಮದಳೆ ಕಾರ್ಯಕ್ರಮ ಯಕ್ಷಸಿರಿ ಇಂದು ರಾತ್ರಿ 9:30. ರೈತ ಬಂಧುಗಳೇ, ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಯುವ ಕೃಷಿಕ ಅಶ್ವಥ್ ಮುರುಗಜೆ ಅವರೊಂದಿಗೆ ನಡೆಸಿದ ಸಂದರ್ಶನ. ಮುರುಗಜೆ ಅಶ್ವಥ್ ಅವರು, ನಮಸ್ಕಾರ. ನಮಸ್ಕಾರ. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಾವು ಗಮನಿಸಿದಾಗ ಸಾಕಷ್ಟು ಸವಾಲುಗಳಿರುವುದನ್ನು ನೋಡ್ತೀವಿ. ಕೃಷಿ ಕ್ಷೇತ್ರ ಎನ್ನುವಂಥದ್ದು ಕೂಡ ಈ ಸವಾಲುಗಳಿಗೆ ಹೊರತಲ್ಲ ಎನ್ನುವಂಥ ಒಂದು ಮಾತನ್ನು ಸ್ವತಃ ಕೃಷಿಕರೇ ಹೇಳುವುದನ್ನು ನೋಡ್ತಾ ಇದ್ವಿ. ಅದರಲ್ಲೂ ವಿಶೇಷವಾಗಿ ಈ ವಾತಾವರಣದಲ್ಲಿ ಉಂಟಾಗ್ತಾ ಇರುವಂಥ ಒಂದು ಏರುಪೇರಾಗ್ಬೋದು, ಅಥವಾ ಕಾಡು ಪ್ರಾಣಿಗಳ ಒಂದು ಹಾವಳಿ ಆಗ್ಬೋದು, ಬೆಲೆ ಕುಸಿತ ಆಗ್ಬೋದು, ಕಾರ್ಮಿಕರ ಸಮಸ್ಯೆ ಆಗ್ಬೋದು, ಈ ಸಮಸ್ಯೆಗಳ ಪಟ್ಟಿಯ ಬಹಳ ಉದ್ದ ಹೋಗುವ ಹಿನ್ನೆಲೆಯನ್ನು ನಮ್ಮ ಕೇಳುಗರಿಗೆ ಪರಿಚಯ ಮಾಡಿಕೊಡಿ. ಹೇಗೆ ನೀವು ಕೃಷಿಗೆ ಬಂದ್ರಿ, ಎಲ್ಲಿ ತನಕ ವಿದ್ಯಾಭ್ಯಾಸ ಮಾಡಿರಿ, ಬೇರೆ ಉದ್ಯೋಗ ಜೊತೆ ಜೊತೆಗೆ ಕೃಷಿ ಮಾಡ್ತಾ ಇದ್ರಾ, ಹೇಗೆ? ನಾವು ಮೂಲತಃ ಕೃಷಿ ಕುಟುಂಬದಿಂದ ಬಂದವರು. ನಮಗೆ ಬೇಸ್ ಏನಿದ್ರು ಕೂಡ ಕೃಷಿಯೇ. ಹಾಗಾಗಿ ಕೃಷಿಯಲ್ಲಿಂದ ಹಿರಿಯರ ಮಾರ್ಗದರ್ಶನದಲ್ಲಿ ಕೃಷಿಯೊಂದಿಗೆ ಬೆಳೆದು ಬಂದವನು. ಅದರೊಟ್ಟಿಗೆ ನಾನು ಆ್ಯಕ್ಚುಲಿ ಕಲ್ತಿರುವಂಥದ್ದು ಟೆಕ್ನಿಕಲ್ ಅಂದರೆ ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಸಬ್ಜೆಕ್ಟ್ನ ಕಲ್ತಿರುವಂಥದ್ದು. ನಮ್ಮ ಯುವಕರಿಗೆ ಸ್ವಲ್ಪ ನಾವು ಕೂಡ ಒಂದು ಮಾದರಿ ಆಗಬೇಕು ಅನ್ನುವಂಥ ಒಂದು ದೃಷ್ಟಿ ಜೊತೆಗೆ, ಅದೇ ನಾನು ಆಗಲೇ ಹೇಳಿದ ಹಾಗೆ, ನೆಮ್ಮದಿ ಸಿಗಬೇಕು ಅಂತೇಳಿ ಆದರೆ ನಮಗೆ ಒಂದು ಕೃಷಿ ಬೇಕೇ ಬೇಕು ಅನ್ನುವಂಥದ್ದು ನಮ್ಮ ಒಂದು ಅನಿಸಿಕೆ. ಹಿರಿಯರ ಜಾಗ ಇತ್ತು, ಕೃಷಿ ಇತ್ತು, ಅದನ್ನು ನೀವು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀರಿ. ಹೌದು, ಖಂಡಿತ. ನೀವು ನೋಡಿದ ಹಾಗೆ ಏನೇನು ಸವಾಲುಗಳಿವೆ ಇಂದಿನ ಕೃಷಿಯಲ್ಲಿ? ಕೃಷಿಯಲ್ಲಿ ಮೊದಲಾಗಿರುವಂಥದ್ದು ಕೂಲಿ ಆಳುಗಳ ಸಮಸ್ಯೆ. ಆದ್ರೆ ಕೂಲಿ ಆಳುಗಳು ಇವಾಗ ಸಿಗ್ತಾರೆ, ಆದ್ರೆ ನಾವೀಗ ಅಲ್ಲಿ ಅವರಿಗೆ ಕೊಡುವಂತ ಸಂಭಾವನೆ ಏನಿದೆ ಆ ಸಂಭಾವನೆಗೆ ತಕ್ಕ ದುಡಿಮೆಯನ್ನು ಅವ್ರು ಮಾಡುವುದಿಲ್ಲ. ಹಾಗಾಗಿ ಇನ್ನೊಂದು ನಮಗೆ ಏನು ಅಂತ ಹೇಳಿದ್ರೆ, ಕೃಷಿಯಲ್ಲಿ ಬಂಡವಾಳವನ್ನು ಹೂಡಿ ನಮಗೆ ಅದರ ರಿಸಲ್ಟ್ ಅನ್ನ ಆಲೋಚನೆ ಮಾಡುವಂತ ಸಂದರ್ಭಗಳಿಲ್ಲ. ಬದಲಾಗಿ ನಮಗೆ ಹೊಸ ಹೊಸ ಅನೇಕ ಖರ್ಚುಗಳು, ಈಗ ಹೇಳುದಿದ್ರೆ ಉಳಿಸಿಕೊಂಡು ಬೆಳೆಸಿಕೊಂಡು ಈಗ ಹಿರಿಯರು ನಮಗೆ ನಡೆಸಿಕೊಟ್ಟಂತ ದಾರಿ ಏನಿದೆ ಅದನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗಬೇಕಾಗಿರುವಂತದ್ದು ನಮ್ಮ ಕರ್ತವ್ಯ ಅಂತೇಳಿ ಕೂಡ ಹೇಳ್ಬೋದು. ಹಾಗಾಗಿ ನಾವು ಕೃಷಿಯನ್ನು ಮಾತ್ರ ಅವಲಂಬಿತವಾಗಿಲ್ಲದೆ ಬೇರೆ ಇನ್ನೊಂದು ಕೂಡ ಒಟ್ಟಿಗೆ ಜೊತೆಯಾಗಿ ಇನ್ನೊಂದು ಏನಾದರೂ ಸಣ್ಣ ಉದ್ಯೋಗ ಆದ್ರೆ ಸಣ್ಣ ಉದ್ಯೋಗ ಅಥವಾ ಬೇರೆ ಇನ್ನಿತರ ಯಾವುದೇ ಉದ್ಯೋಗ ಇದ್ರು ಕೂಡ ಅದನ್ನ ಉಳಿಸಿಕೊಂಡು ಇದನ್ನ ಬೆಳೆಸಿಕೊಂಡು ಹೋಗಬೇಕು ಅಂತೇಳಿ ಅನ್ನುವಂಥದ್ದು ನನ್ನ ಒಂದು ಭಾವನೆ. ಈಗ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಒಂದು ರೀತಿಯ ಯೋಜನೆ ಬೇಕು, ಅದನ್ನ ಅನುಷ್ಠಾನ ಮಾಡಿದ್ರೆ ಮಾತ್ರ ಅದು ಯಶಸ್ವಿ ಆಗ್ತದೆ ಅಂತ ಒಂದು ಮಾತಿದೆ. ಹೌದು, ಕೃಷಿಯಲ್ಲಿಯೂ ಕೂಡ ಇದಕ್ಕೆ ಹೊರತಲ್ಲ. ಖಂಡಿತ, ಕೃಷಿ ಕ್ಷೇತ್ರದಲ್ಲಿ ಒಂದು ಯೋಜನೆಯನ್ನು ಹೇಗೆ ಮಾಡಿಕೊಳ್ಬೇಕು ಅಂತ ಹೇಳಿ, ಒಂದನೆಯದು ನಾವೆಷ್ಟು ಬಂಡವಾಳವನ್ನು ಹಾಕೊಳ್ಬಹುದು ಅನ್ನುವಂಥದ್ದು, ಎರಡನೆಯದು ಅದರಿಂದ ನಮಗೆ ಏನು ನೆಗೆಟಿವ್ಗಳಿದೆ ಅದರಿಂದ ಆ ರೀತಿ ಮಾಡಿದಾಗ ನಮಗೆ ಅದಕ್ಕೆ ಬೇರೆ ಬೇರೆ ರೀತಿಯಾದಂತ ತೊಂದರೆಗಳೇನೆಲ್ಲ ಬರ್ತದೆ ಅನ್ನೋದನ್ನ ಲೆಕ್ಕಾಚಾರವನ್ನು ಹಾಕಿ ಮುಂದೆ ನಾವು ಅಡಿ ಇಡ್ಬೋದು ಅನ್ನುವಂಥದ್ದು ವಿಷಯ. ಹಾ, ಈಗ ನಿಮ್ಮ ಹಿರಿಯರು ಕೂಡ ಕೃಷಿಯನ್ನು ಮಾಡ್ತಾ ಇದ್ರು, ಅದಕ್ಕೆ ಪೂರಕವಾಗಿ ನೀವು ಅದನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ರೆ, ಹೌದು, ಹೊಸ ಚಿಂತನೆಯ ಒಂದು ಅಗತ್ಯ ಇದೆಯಾ? ಖಂಡಿತ ಇದೆ, ಖಂಡಿತ ಇದೆ. ಯಾಕೆಂತ ಹೇಳಿದ್ರೆ ಇವಾಗಿನ ಪ್ರಸ್ತುತ ಕಾಲಘಟ್ಟದಲ್ಲಿ ಹಿರಿಯರಿಗೆ ಅವರದೇ ಆದಂತಹ ಒಂದು ಮೊದಲಿನ ಯೋಚನೆಗಳಿರ್ತದೆ, ಆದ್ರೆ ಈಗ ಏನಾಗಿದೆ ಅಂತ ಹೇಳಿದ್ರೆ ಹೊಸ ಟೆಕ್ನಾಲಜಿಗಳು ತುಂಬಾ ಅವಶ್ಯಕತೆ ಇದೆ ಅನ್ನುವಂಥದ್ದು ನಮ್ಮ ಅನಿಸಿಕೆ. ಈಗ ಪ್ರಧಾನವಾಗಿ ಅಡಿಕೆ ಬೆಳೆ ಇರುವಂತಹದ್ದು, ಅದರ ಜೊತೆಗೆ ಕಾಳುಮೆಣಸು, ಕೊಕ್ಕೋ, ಬಾಳೆ ಆಗ್ಬಹುದು ಅಥವಾ ಇನ್ನಿತರ ಗೇರು ಕೃಷಿ ಆಗ್ಬಹುದು, ಇಂಥದ್ದನ್ನೆಲ್ಲವನ್ನು ಕೂಡ ಅಳವಡಿಸುವುದಕ್ಕೆ ಅವಕಾಶ ಇದೆ. ಹೌದು, ಇಲ್ಲೆಲ್ಲ ಈ ಯಾಂತ್ರೀಕರಣಕ್ಕೆ ಎಷ್ಟು ಮಟ್ಟಿಗೆ ಸಾಧ್ಯತೆ ಇದೆ? ಎಲ್ಲ ಒಂದು 50% ಅಂತೇಳಿಲ್ಲ, ಆದ್ರೂ ನಾವು ಅದರ ಜೊತೆಗೆ ಹೋಗ್ಲೇಬೇಕಾದಂತ ಅನಿವಾರ್ಯ. ಒಂದನೇ ದಿನ ಏನಂತದ್ದು ಲೇಬರ್ ಸಮಸ್ಯೆ. ಈಗ ನಾವು ತೋಟಕ್ಕೆ ಸ್ಪ್ರೇ ಮಾಡಬೇಕು ಅಂತೇಳಿ ಆದ್ರೂ ಕೂಡ ಅದು ನಮಗೆ ಅವರನ್ನ ಡಿಪೆಂಡ್ ಆಗಿರುವಂತದ್ದು ಅನಿವಾರ್ಯ. ಈಗಿನ ಮಿಷಿನರೀಸ್ಗಳು ಬಂದಿರಬಹುದು, ಆದ್ರೆ ಅದು ಎಷ್ಟರ ಮಟ್ಟಿಗೆ ಕ್ವಾಲಿಟಿಯಲ್ಲಿ ಇರ್ತದೆ ಅಥವಾ ಅದು ಎಷ್ಟರ ಮಟ್ಟಿಗೆ ಅದಕ್ಕೆ ಯಶಸ್ವಿ ಆಗ್ತದೆ ಅನ್ನುವಂಥದ್ದು ಇನ್ನು ಕಾದು ನೋಡಬೇಕಾಗಿದೆ. ಹಾಗಾಗಿ ನಾವು ಅದನ್ನ ಬಳಸ್ಕೊಳ್ಬಾರ್ದು ಅಂತೇಳಿಲ್ಲ, ಆದ್ರೆ ಅದನ್ನ ಮ್ಯಾಕ್ಸಿಮಮ್ ಉಪಯೋಗ ಮಾಡಿಕೊಂಡ್ರೆ ನಮಗೆ ಅದರ ಬೆನಿಫಿಟ್ಸ್ ಗಳನ್ನ ಲಾಭವನ್ನು ಪಡೆಯಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು. ಈ ಸುಸ್ಥಿರ ಕೃಷಿಯ ಬಗ್ಗೆ ಅಥವಾ ನಿರಂತರವಾಗಿ ಒಂದು ಉತ್ತಮ ಕೃಷಿ ತ್ಯಾಜ್ಯಗಳಂದ್ರೆ, ನಾವು ಈಗ ಪೂರ್ಣಕಾಲಿಕವಾಗಿ ಕೃಷಿಯಲ್ಲಿ ತೊಡಗಿಸಿಕೊಂಡಿರುವ ಕಾರಣ ನಮಗೆ ಹಸು ಸಾಕಣೆಯನ್ನು ಮುಂದುವರಿಸ್ತಾ ಇದ್ದೇವೆ. ಅದರಲ್ಲಿ ಲಾಭ ಅಂತೇಳಿ ನೋಡ್ಲಿಕ್ಕಿಲ್ಲ, ಲಾಭ ಇರುವಂತದ್ದು ತೋಟಕ್ಕೆ ಮಾತ್ರ. ಹಾಗಾಗಿ ಅಲ್ಲಿಯನ್ನ ಬಿಡುವಂತ ಒಂದು ಸಿಸ್ಟಮ್ ಇದೆ. ಇನ್ನೊಂದು ಏನು ಅಂತ ಹೇಳಿದ್ರೆ ಡ್ರಮ್ ಅಲ್ಲಿ ಅದರ ದನದ ಅದರಿಂದ ಬೆನಿಫಿಟ್ ಗಳನ್ನ ಪಡ್ಕೊಂಡ ಕಾರಣ, ಅದರ ಟೇಸ್ಟ್ ಗೊತ್ತಿರುವ ಕಾರಣ ನಾವು, ಹಾಗಾಗಿ ಈಗ ಈ ವರ್ಷ ಕೂಡ ಹಾಗೆ ನಮಗೆ ಫಸಲು ಒಳ್ಳೇದಿರುವ ಕಲ್ಪನೆ ಇದೆ. ಆ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಅಂದ್ರೆ ಈ ಸ್ಲರಿ ಮತ್ತು ಈ ಜೀವಾಮೃತ ಹಾಕುವುದರಿಂದ ಯಾವ ರೀತಿ ಒಂದು ಬದಲಾವಣೆ ಕಾಣ್ತಾ ಇದೆ? ತೋಟ ಹಸಿರಾಗಿದೆ. ಸಣ್ಣ ಉದಾಹರಣೆ ಹೇಳುದಿದ್ರೆ, ಕಳೆದ ವರ್ಷ ನಮಗೆ ತುಂಬಾ ನೀರಿನ ಸಮಸ್ಯೆಗಳು ಉಂಟಾಗಿತ್ತು. ಅಂತ ಸಂದರ್ಭದಲ್ಲಿ ನಮ್ಮನ್ನ ಬದುಕಿಸಿದ್ದು ಸ್ಲರಿಯೇ. ಯಾಕಂತ ಹೇಳಿದ್ರೆ ನಾವು ಒಂದೊಂದು ಗಂಟೆ ನೀರನ್ನ ಇದ್ದಂತ ನೀರನ್ನ ಅದರ ಬುಡಕ್ಕೆ ಹಿಡಿತಾ ಇದ್ದೆವು, ಅದನ್ನ ಉಪಯೋಗ ಮಾಡ್ತಾ ಇದ್ದೆವು. ಅದರ ಜೊತೆಗೆ ಪ್ರತಿ 3 ದಿನಕ್ಕೊಮ್ಮೆ ನನಗೆ ನಮ್ಮ ಮನೆಯ ಅಥವಾ ನಮ್ಮ ತೋಟದ 200-250 ಅಡಿಕೆ ಮರಗಳಿಗೆ ಈ ಸ್ಲರಿಯನ್ನ ಹಾಕುವುದರಿಂದಾಗಿ ಅದರ ಸುತ್ತ ತೇವಾಂಶ ಹೆಚ್ಚಾಗಿದ್ದು ಅದರ ಉಪಯೋಗ ಆಗಿದೆ. ಮ್ಯಾಕ್ಸಿಮಮ್ ಆಗಿ ಸಾಕಾಗ್ತಾ ಉಂಟು. ಆಮೇಲೆ ಈಗ ಈ ಸಾವಯವ ಕೃಷಿ ಅಂದ್ರೆ ಹೆಚ್ಚು ನೀವು ಸ್ಲರಿಗಾಗ್ಬೋದು ಅಥವಾ ಜೀವಾಮೃತ ಆಗ್ಬೋದು ಇದನ್ನ ಬಳಕೆ ಮಾಡೋದ್ರಿಂದ ಇನ್ನೂ ಒಂದು ಉಪಯೋಗದ ಬಗ್ಗೆ ನೀವು ಆಗ್ಲೇ ಪ್ರಸ್ತಾಪ ಮಾಡಿದ್ರಿ, ಸಾವಯವ ತರಕಾರಿ ಅನ್ನುವಂತ. ಹೌದು ಹೌದು, ಇದರ ಒಂದು ವಿಶೇಷತೆ ಬಗ್ಗೆ. ವಿಶೇಷ ಅಂತ ಹೇಳಿದ್ರೆ ಅದರ ಟೇಸ್ಟ್ ಅಲ್ಲಿ ನಾವು ಅದನ್ನ ತಿಳ್ಕೊಳ್ಬಹುದು. ಒಂದನೇದೇನು ಅಂತ ಹೇಳಿದ್ರೆ, ಒಂದೀಗ ನಮ್ಮ ಮನೆಗೆ ಒಂದು ನಾವು ಈಗ ತರಕಾರಿಯನ್ನು ಹೊರಗಡೆ ತಗೊಂಡು ಬರಬೇಕು ಅಂತ ಹೇಳಿದ್ರು ಒಂದು ಲೆಕ್ಕಾಚಾರ ಹಾಕಿದ್ರು, ಒಂದು ಮನೆಯಲ್ಲಿ ಒಂದು 4 ಜನ ಇದ್ರು ಕೂಡ ಒಂದು ಕಡಿಮೆ ಅಂತ ಹೇಳಿದ್ರೆ, ತುಂಬಾ ಕಡಿಮೆ ಅಂದ್ರೆ ಒಂದು 50 ರೂಪಾಯಿ ಇದು ಬೇಕೇ ಬೇಕು ದಿನಕ್ಕೆ. ಅದನ್ನ ಲೆಕ್ಕಾಚಾರ ಹಾಕಿದ್ರೆ ತಿಂಗಳಿಗೆ 1,500 ರೂಪಾಯಿ ನಾವು ತರಕಾರಿಯನ್ನ ತಗೊಂಡು ಬರ್ತೇವೆ. ಕೇವಲ ಒಂದು ಸಣ್ಣ ಉದಾಹರಣೆ. ಹಾಗಾಗಿ ಇರ್ತದೆ ಮತ್ತು ಅದೊಂದು ಸ್ವಾದಿಷ್ಟವಾಗಿರ್ತದೆ, ವಿಷರಹಿತವಾಗಿ ಇರ್ತದೆ ಅನ್ನುವಂಥದ್ದು. ಆ ಕಾರಣಕ್ಕಾಗಿ ನಾವು ಕೂಡ ನಮ್ಮ ಮನೆ ಹೆಚ್ಚಾಗಿ ಇರುವಂತದ್ದು ನಾವು ಅಲಸಂಡೆ, ಆಮೇಲೆ ತೊಂಡೆಕಾಯಿ, ಅದೇ ರೀತಿ ಕುಂಬಳಕಾಯಿ, ಅಂದ್ರೆ ನಮಗೆ ತೋಟದ ಕಡೆ ಕೂಡ ಗಮನ ಕೊಡಬೇಕಾಗ್ತದೆ. ಸೊ ಹಾಗಾಗಿ ಅದನ್ನ ಡಿವೈಡ್ ಮಾಡ್ಕೊಂಡಿದ್ದೇವೆ ಒಂದು ನಮ್ಮ ಮನೆಯ ಫ್ಯಾಮಿಲಿ ಮೆಂಬರ್ಸ್ ಗಳಲ್ಲಿ. ಹಾಗಾಗಿ ಆ ರೀತಿಯಲ್ಲಿ ನಾವು ಅದನ್ನ ತರಕಾರಿಗಳನ್ನು ಬೆಳೆಸ್ತಾ ಇದ್ದೇವೆ. ಅಡಿಕೆಯ ಜೊತೆಗೆ ಮಿಶ್ರ ಬೆಳೆಯಾಗಿ ಕಾಳುಮೆಣಸು ಬೆಳೆಸ್ತಾರೆ, ಈ ಬಗ್ಗೆ ಹೇಳಿ. ಇದನ್ನ ನಾವು ಸ್ಟಾರ್ಟ್ ಮಾಡಿರುವಂತದ್ದು ನನ್ನ ತಂದೆಯವರ ಒಂದು ಕಲ್ಪನೆ. ಅವರು ಪ್ರತಿ ಸಲ ತೋಟಕ್ಕೆ ಹೋದಾಗಲೂ ಕೂಡ ಅವರ ಕೈಯಲ್ಲಿ ಒಂದು ಕತ್ತಿ ಮತ್ತೆ ಒಂದು ಹಾಳೆ ಅನ್ನ ಇಟ್ಕೊಂಡಿರ್ತಾರೆ. ಅವ್ರೇನ್ ಮಾಡ್ತಾರೆ ಅಂದ್ರೆ ಅದನ್ನ ಎಲ್ಲಿಯೂ ಯಾವ ಮರಕ್ಕೆ ಅದರ ಬಳ್ಳಿ ಹೋದ್ರು ಕೂಡ ಅದನ್ನ ಒಂದು ಕಟ್ಟುವಂತ ಕ್ರಮ ಅವರು. ಹೀಗೆ ಇದನ್ನೇ ಆಲೋಚನೆ ಮಾಡಿ 18 ವರ್ಷದ ಭಾಸ್ಕರ ಗಿಡಗಳಿಗೆ ಈ ಕಾಳು ಮೆಣಸಿನ ಹಗ್ಗವನ್ನ ಅದಕ್ಕೆ ಇಟ್ಟು ಇವಾಗ ಈಗ ಈ ವರ್ಷ ನಮ್ಮದೊಂದು ಕಲ್ಪನೆ ಅಂದ್ರೆ ಈ ವರ್ಷ 1 ಕ್ವಿಂಟಲ್ ಆದ್ರೂ ಕೂಡ ಅದರಲ್ಲಿ ಪಡಿಬಹುದು ಅನ್ನುವಂಥದ್ದು ನಮ್ಗೆ ಒಂದು. ನಾನು ಕೂಡ ಅವರ ಡೈರೆಕ್ಷನ್ ನಲ್ಲಿ ಪುನಃ ಈಗ ಹೊಸ ಮರಗಳಿಗೆ ಅದನ್ನ ನೆಡುವಂತ ಕೆಲಸವನ್ನು ಮಾಡ್ತಾ ಇದ್ದೇನೆ. ಈ ಕೊಳೆ ರೋಗದ ಸಮಸ್ಯೆ ಬರ್ತದೆ ಅಂತ ಇತ್ತೀಚಿನ ವರ್ಷಗಳಲ್ಲಿ ಕಸಿ ಕಾಳುಮೆಣಸಿನ ಗಿಡವನ್ನು ಕೂಡ ಸಾಕಷ್ಟು ಜನ ಪ್ರಯತ್ನ ಪಟ್ಟವರಿದ್ದಾರೆ. ಹೌದು ಹೌದು. ನಿಮ್ಮ ಅನುಭವ ಈಗ ಕಸಿ ಇರ್ಬೋದು ಅಥವಾ ನಮ್ಮ ಮೂಲತಃ ಹಿಂದಿನಿಂದ ಬಂದಿರುವಂತ ತೋಟದ ಬಗ್ಗೆ ನಮಗೆ ಗೊತ್ತಿಲ್ಲ. ಆದ್ರೆ ನಮ್ಮ ತೋಟದಲ್ಲಿ ಇದ್ದ ಹಾಗೆ ಕಳೆದ ವರ್ಷ ನಮಗೆ ಎಲ್ಲಾ ತಳಿಗಳಿಗೂ ಕೂಡ ರೋಗ, ಯಾವುದೇ ಕಸಿಗಟ್ಟಿದಿರ್ಬೋದು ಅಥವಾ ಯಾವುದೇ ಇದ್ರು ಕೂಡ ನಮಗೆ ರೋಗ ಬರುವಂತದ್ದು ಅದಕ್ಕೆ ಬರುದಿದ್ರೆ ಖಂಡಿತ ಬಂದೇ. ಅದು ಆಯಾಯ ಪರಿಸರದ ಮಣ್ಣಿನ ಗುಣಗಳಿಗೆ ಹೊಂದಿಕೊಂಡಿರ್ತದ ಅಥವಾ ಅದು ಹೇಗೆ ಅನ್ನುವಂಥದ್ದು ನಾನು ಕೂಡ ಇನ್ನು ಅದರ ಬಗ್ಗೆ ಪರೀಕ್ಷೆ ಮಾಡ್ಬೇಕಷ್ಟೇ. ಈಗ ಅಡಿಕೆ ಮರಕ್ಕೆ ಕಾಳು ಮೆಣಸನ್ನು ಬಿಡುವಂತಹದ್ದು ಮತ್ತು ಗೇರು ಮರಗಳಿಗೆ ಬಿಡುವಂತಹದ್ದು ಏನಾದರೂ ವ್ಯತ್ಯಾಸ ಇದೆಯಾ? ವ್ಯತ್ಯಾಸ ಇದೆ ಬರುವಂತದ್ದು. ಆದ್ರೆ ಗೇರು ಸಸಿಗಳಿಗೆ ನಾವು ಕಾಳು ಮೆಣಸಿನ ಗಿಡಗಳನ್ನು ಬಿಡ್ತಾ ಹೋಗುವಾಗ ಇನ್ನೊಂದು ಸಮಸ್ಯೆ ಏನು ಅಂತ ಹೇಳಿದ್ರೆ ಗೇರಿನಲ್ಲಿರುವಂತ ಗೇರಿನ ಗೆಲ್ಲುಗಳಲ್ಲಿ ಇರುವಂತ ಅದರ ಪೋಷಕಾಂಶಗಳನ್ನು ಅದು ಹೀರಿಕೊಳ್ಳುತ್ತದೆ. ಹಾಗಾಗಿ ಆ ಗೇರಿನ ಫಸಲು ಕಡಿಮೆ ಆಗ್ತದೆ, ಜೊತೆಗೆ ಅದು ಒಣಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದು ಅದರ ಒಂದು ಡಿಸ್ಅಡ್ವಾಂಟೇಜಸ್ ಆಗಿರ್ತದೆ. ಅದನ್ನ ಒಂದು ಕಂಡಿದ್ದೇವೆ ನಾವು. ಅದೇ ಗೇರು ಮರಗಳಿಗೆ ಬುಡಕ್ಕೆ ನೀರು ಕೊಟ್ಟಾಗ ಇದು ಸುಧಾರಿಸಬಹುದಾ? ಅದು ಗೇರು ಅದು ಫಸಲಿಗೆ ಮಾತ್ರ ಅದಕ್ಕೆ ಪ್ರಯೋಜನ ಆಗ್ಬಹುದು. ಆದ್ರೆ ಕೊಂಬೆಗಳು ರೆಂಬೆಗಳು ಈ ಇದರಿಂದಾಗಿ ಒಣಗಿ ಹೋಗ್ತದೆ. ಅದರಲ್ಲಿ ಇದ್ದಂತ ರಸಗಳನ್ನ ಹೀರುವುದರಿಂದಾಗಿ ಅದು ಒಣಗಿ ಹೋಗ್ತದೆ. ಹಾಗಾಗಿ ನಾವು ಕೂಡ ಅದರ ಇನ್ನು ಗಳಿಗೆ ಬುಡಕ್ಕೆ ನೀರು ಕೊಟ್ಟಾಗ ಇದು ಸುಧಾರಿಸಬಹುದಾ? ಅದು ಗೇರು ಅದು ಫಸಲಿಗೆ ಮಾತ್ರ ಅದಕ್ಕೆ ಪ್ರಯೋಜನ ಆಗ್ಬಹುದು. ಆದ್ರೆ ಕೊಂಬೆಗಳು ರೆಂಬೆಗಳು ಈ ಇದರಿಂದಾಗಿ ಒಣಗಿ ಹೋಗ್ತದೆ. ಅದರಲ್ಲಿ ಇದ್ದಂತ ರಸಗಳನ್ನ ಹೀರುವುದರಿಂದಾಗಿ ಅದು ಒಣಗಿ ಹೋಗ್ತದೆ. ಹಾಗಾಗಿ ನಾವು ಕೂಡ ಅದರ ಇನ್ನು ಪ್ರಯೋಗವನ್ನು ಮಾಡಿದ್ಮೇಲೆ ಯೋಚನೆ ಮಾಡಬೇಕಾಗಿದೆ. ವಿಶೇಷವಾಗಿ ಗೇರು ಬೆಳೆಗೆ ಹೆಚ್ಚು ಒತ್ತನ್ನು ಕೊಟ್ಟು ನೀವು ಕೃಷಿಯನ್ನು ಮಾಡ್ತಾ ಇದ್ದೀರಿ. ಖಂಡಿತ ಹೌದು. ಹೇಳಿಗ ಆ ಗೇರಿನಲ್ಲಿ ಲಭ್ಯ ಇರುವಂತಹ ತಳಿಗಳು ಅದರ ಒಂದು ಸಾಧಕ ಬಾಧಕ? ಈಗ ನಮ್ಮಲ್ಲಿ ಇರುವಂತದ್ದು ಭಾಸ್ಕರ ತಳಿ ಸ್ವಲ್ಪ ಜಾಸ್ತಿಯಾಗಿ ಇದೆ. ಕಳೆದ ಒಂದು 15 ವರ್ಷಗಳ ಹಿಂದಿನಿಂದ ನಮ್ಮಲ್ಲಿ ಒಂದು ಡೆಮೋನ್ಸ್ಟ್ರೇಷನ್ ಪ್ಲಾಂಟ್ ಅಂತೇಳಿ ಆವಾಗಿನ ಪುತ್ತೂರಿನ NRCCಯ ವಿಜ್ಞಾನಿಗಳು ನಮ್ಮಲ್ಲಿ ಬಂದು ಅವರ ಡೈರೆಕ್ಷನ್ ಇಂದಾಗಿ ನಮ್ಮಲ್ಲಿ ವಿವಿಧ ತಳಿಗಳನ್ನು ಗೇರು ಸಸಿಗಳನ್ನು ಹಾಕಿ ಅದರನ್ನ ಬೆಳೆಸ್ಕೊಂಡು ಬಂದಿದ್ದೆವು. ನಮ್ಮ ಪ್ರಕಾರವಾಗಿ ಈ ಭಾಸ್ಕರ ಗಿಡದಲ್ಲಿ ಅದಕ್ಕೆ ಬರುವಂತ ರೋಗಗಳು ಅಥವಾ ಅದಕ್ಕೆ ಟೀ ಮಾಸ್ಕಿಟೋ ಹೇಳ್ತವೆ ಅಥವಾ ಏನು ಅದಕ್ಕೆ ಬರುವಂತ ಸಮಸ್ಯೆಗಳೇನಿದೆ ಅದು ಸ್ವಲ್ಪ ಕಂಪ್ಯಾರಿಟಿವ್ಲಿ ಉಳಿದಕ್ಕಿಂತ ಕಡಿಮೆ ಇರ್ತದೆ. ಒಂದು ಇನ್ನೊಂದೇನು ಅಂತ ಹೇಳಿದ್ರೆ ಈ ಮರಗಳು ಗಾಢವಾಗಿ ಬೆಳೆಯುವ ಕಾರಣ, ಅಂದ್ರೆ ಎತ್ತರಕ್ಕೆ ಬೆಳೆಯುವ ಕಾರಣ, ಅಂದ್ರೆ ಈಗಿನ ಹೊಸ ಹೊಸ ಏರು ತಳಿಗಳು ಏನು ಬಂದಿದೆ ಅದಕ್ಕೆ ಕಂಪೇರ್ ಮಾಡುದಿದ್ರೆ ಇದರಲ್ಲಿ ನಮಗೆ ಇಳುವರಿ ಜಾಸ್ತಿ ಅನ್ನುವಂಥದ್ದು ನಾವು ತಿಳ್ಕೊಂಡು ಬಂದಿರುವಂತದ್ದು. ಹಾಗಾಗಿ ನಾವು ಭಾಸ್ಕರ ತಳಿಗೆ ನಾವು ಹೆಚ್ಚಿನ ಇಂಪಾರ್ಟೆನ್ಸ್ ಅನ್ನು ಕೊಟ್ಟು ಈ ವರ್ಷ ಕೂಡ ಪುನಃ ಒಂದು 250 ಗಿಡಗಳನ್ನು ನೆಟ್ಟಿದ್ದೇವೆ ನಾವು. ಅಂದ್ರೆ ಈಗ ಮಳೆಗಾಲಕ್ಕೆ ಮೊದಲೇ ಅದು ಹಣ್ಣು ಸಿಗ್ತದ? ಮಳೆಗಾಲಕ್ಕೆ ಮೊದಲೇ ಅಂದ್ರೆ ಮಳೆಗಾಲ ಸ್ಟಾರ್ಟ್ ಆಗೋದ್ರಿಂದ ಮೊದಲೇ ಫಸಲು ಮುಗ್ದಿರುತ್ತದೆ. ಈಗ ನಿರ್ವಹಣೆ ಕ್ರಮ ಅಂದ್ರೆ ಏನೇನು ಮಾಡಬೇಕಾಗ್ತದೆ? ಈ ಕೀಟ ರೋಗಗಳ ನಿರ್ವಹಣೆ ಅಂದ್ರೆ ಹೇಗೆ ಮಾಡುವಂತ? ನಾವು ಅದು ಈ ಭಾಸ್ಕರ ಗಿಡಗಳನ್ನ ಅಥವಾ ಈ ತಳಿಗಳಿಗೆ ನಾವು ನೋಡಿದ್ರೆ ಇದರಲ್ಲಿ ಇನಿಷಿಯಲ್ ಆಗಿ ಅಂದ್ರೆ ಪ್ರಥಮವಾಗಿ ಅದಕ್ಕೆ ರೋಗಗಳು ಬಾಧಿಸುವಂತದ್ದು ಜಾಸ್ತಿ. ಮರಗಳು ಬೆಳೀತಾ ಬೆಳೀತಾ ಬಂದ ಹಾಗೆ ಅದಕ್ಕೆ ಬರುವಂತ ಕೀಟಗಳು ಬಾಧೆಗಳು ಕಡಿಮೆ ಕಡಿಮೆ ಆಗ್ತಾ ಬರ್ತದೆ. ಹಾಗಾಗಿ ನಾವು ಅದೊಂದು 3 ವರ್ಷ ಅಥವಾ 4 ವರ್ಷ 5 ವರ್ಷಗಳ ಕಾಲ ಅದಕ್ಕೆ ನಾವು ಸ್ಪ್ರೇಗಳನ್ನ ಕೊಡಬೇಕಾಗ್ತದೆ. ಹಾಗಾಗಿ ನಾವು ಗೇರುವಿಗೆ ಸಂಬಂಧಪಟ್ಟ ಹಾಗೆ ನಾವು ಮೊನೋಕ್ರೋಟೋಪಾಸ್ ಅವರು ಈಗ NRCCಯ ಅವರು ಹೇಳಿದ ಪ್ರಕಾರವಾಗಿ ಅದನ್ನೇ ಸ್ಪ್ರೇ ಮಾಡ್ತಾ ಬರ್ತಾ ಇದ್ದೇವೆ. ವಿಶೇಷವಾಗಿ ಈ ಟೀ ಸೊಳ್ಳೆ ಮತ್ತು ಕಾಂಡ ಕುರಿಯುವಂತಹ ಒಂದು ಸಮಸ್ಯೆ ಗೇರು ಬೆಳೆಯಲ್ಲಿ ಕಾಣುವಂತಹದ್ದು, ಇದರ ಒಂದು ಸಮಗ್ರ ನಿರ್ವಹಣೆ ಅಂದ್ರೆ ಹೇಗೆ? ಟೀ ಮಾಸ್ಕಿಟೋಗೆ ಆದ್ರೆ ಅದೇ ಮೊನೋಕ್ರೋಟೋಪಾಸ್ ಅನ್ನ ಅವರು ಹೇಳಿದ ಪ್ರಕಾರವಾಗಿ ನಾವು ಅದನ್ನ ಸ್ಪ್ರೇ ಮಾಡಬೇಕಾಗ್ತದೆ. ಕಾಂಡ ಯಾವ ಹಂತದಲ್ಲಿ ಅದು ಸಿಂಪರಣೆ ಅಂದ್ರೆ ಇನಿಷಿಯಲ್ ಸ್ಟೇಜ್ ಅಲ್ಲಿ, ಅಂದ್ರೆ ಈಗ ಹಂತದಲ್ಲಿ ಹೌದು ಚಿಗುರುವಂತಹ ಆ ಸಮಯದಲ್ಲಿ ವಾರಕ್ಕೊಮ್ಮೆ ಆದ್ರೂ ಅದ್ರ ಬುಡಕ್ಕೆ ಹೋದ್ರೆ ಮಾತ್ರ ನಮಗೆ ಅದರಿಂದ ಬೆನಿಫಿಟ್ ಸಿಗ್ತದೆ ಅಂತೇಳಿ ಹೇಳ್ಬೋದು. ಆಮೇಲೆ ಕಾಂಡ ಕೊರೆಯುವ ರೋಗಕ್ಕೆ ನಮಗೆ ಇಷ್ಟುವರೆಗೆ ನಮ್ಮಲ್ಲಿ ಅದಕ್ಕೆ ಮೆಡಿಸಿನ್ಗಳನ್ನು ಮಾಡಿಕೊಳ್ಳಿಕ್ಕೆ ನಮಗೆ ಸಾಧ್ಯ ಆಗಲೇ ಇಲ್ಲ. ಕಳೆದ ವರ್ಷ ಕೂಡ 2-3 ಮರಗಳು ನಮ್ಮಲ್ಲಿ ಅದು ಕಾಂಡ ಕೊರೆಯುವ ರೋಗದಿಂದ ಅದು ಸತ್ತೋಗಿತ್ತು. ಅದಕ್ಕೆ ಆಲ್ಟರ್ನೇಟ್ ವ್ಯವಸ್ಥೆಗಳು ಇನ್ನು ನೋಡಬೇಕಾಗಿದೆ ಹೇಗೆ ಏನು ಅನ್ನುವಂಥದ್ದು. ಆಮೇಲೆ ಈಗ ಪೋಷಕಾಂಶ ಅಥವಾ ಗೊಬ್ಬರ ಕೊಡೋದ್ರ ಬಗ್ಗೆ ಹೇಳಿ. ನಾವು ಪ್ರತಿ ವರ್ಷ ಕೂಡ ಹಾಕುವಂಥದ್ದು ಕೋಳಿ ಗೊಬ್ಬರವನ್ನೇ ಹಾಕ್ತಾ ಇದ್ದೇವೆ. ಅದರ ಜೊತೆಗೆ ಅಲ್ಲಿ ಅದರಲ್ಲೇ ಇದ್ದಂಥ ತರೆಗೆಲೆಗಳನ್ನು ಅದನ್ನೇ ಬುಡಕ್ಕೆ ಹಾಕಿ ನಾವು ಅದು ಗೊಬ್ಬರವಾಗಿ ಅದು ಹೇಗೂ ಕೂಡ ಪ್ರಯೋಜನ ಆಗ್ತದೆ. ಸೊ ಹಾಗಾಗಿ ಮತ್ತೆ NPK ಅನ್ನ ಸ್ವಲ್ಪ ಪ್ರಮಾಣದಲ್ಲಿ ಅದಕ್ಕೆ ಹಾಕ್ತಾ ಬರ್ತಾ ಇದ್ದೇವೆ. ಹಂತ ಹಂತವಾಗಿ ಹಾಕುವಂತದ್ದು ಇದು NPK ಅಲ್ಲ, ನಾವು ಒಂದೇ ರೀತಿ ಅಂದ್ರೆ ವರ್ಷದಲ್ಲಿ ಒಮ್ಮೆ ಹಾಕುವಂತದ್ದು. ಸೊ ಹಾಗಾಗಿ ಅದರಿಂದಾಗಿ ನಮಗೆ ಇನ್ನು ನೋಡ್ಬೇಕು ಅದರ ರಿಸಲ್ಟ್ ಗಳು ಹೇಗೆಲ್ಲ ಬರ್ತಾ ಇದೆ. ಈಗ ಈ ಗೇರು ಕೃಷಿಯನ್ನು ಹೆಚ್ಚು ಇಂಟೆನ್ಸಿವ್ ಆಗಿ ಮಾಡುವಂಥವರು ಅದನ್ನು ಒಂದು ಹೈ ಡೆನ್ಸಿಟಿ ಪ್ಲಾಂಟಿಂಗ್ ಅಥವಾ ಒಂದು ಸಾಂದ್ರ ಬೇಸಾಯ ಪದ್ಧತಿಯನ್ನು ಅನುಸರಿಸುವುದಿದೆ. ನೀವು ಅನುಸರಿಸ್ತಾ ಇದ್ದೀರಾ? ನಾವು ಅನುಸರಿಸ್ತಾ ಇಲ್ಲ. ನಾವು ಪದ್ಧತಿಯನ್ನು ಅನುಸರಿಸುವುದಿದೆ. ನೀವು ಅನುಸರಿಸ್ತಾ ಇದ್ದೀರಾ? ನಾವು ಅನುಸರಿಸ್ತಾ ಇಲ್ಲ. ನಾವು ನಾವು ಡೆಮೋನ್ಸ್ಟ್ರೇಷನ್ ಪ್ಲಾಂಟ್ ಅಲ್ಲಿ ಸಿಕ್ಕಿರುವಂತಹ ಟೇಸ್ಟ್ ಏನಿದೆ ಅಂದ್ರೆ ನಮಗೆ ಸಿಗುವ ಭಾಸ್ಕರ ತಳಿಯಲ್ಲಿ ಅದರ ಒಂದು ಈಗ ಉಳಿದ ತಳಿಯಲ್ಲಿ ಕಂಪೇರ್ ಮಾಡಿದ್ರೆ ಅದರಲ್ಲಿ ಬರುವ ಹೈ ಡೆನ್ಸಿಟಿ ಅಂದ್ರೆ ನಮಗೆ ಸಿಗುವಂತ ಬೀಜದ ಪ್ರಮಾಣ ಜಾಸ್ತಿ ಇರುವ ಕಾರಣ ಒಂದು. ಇನ್ನೊಂದು ಏನು ಅಂತ ಹೇಳಿದ್ರೆ ಈ ಕಾಳುಮೆಣಸನ್ನು ಬಿಡಬೇಕು ಅನ್ನುವಂತ ಉದ್ದೇಶಕ್ಕಾಗಿ ನಾವು ಆ ತಳಿಗಳನ್ನು ಜಾಸ್ತಿ ಇಟ್ಟಿದೆ. ಎಷ್ಟಿದೆ ಅಂತರ? ನಾವು 4x6 meter ಅಳತೆಯಲ್ಲಿ ನಾವು ಅದನ್ನ ಇವಾಗ ನಾಟಿ ಮಾಡಿದ್ದೇವೆ. ಇದರಲ್ಲಿ ಏನಾದರೂ ಪ್ರೂನಿಂಗ್ ಮಾಡುವಂತ ಒಂದು ಅವಶ್ಯಕತೆ ಬರ್ತದ? ಖಂಡಿತ ಬರ್ತದೆ. ಯಾವಾಗಲೂ ಕೂಡ ಗೇರು ಸಸಿಗಳನ್ನ ನಾವು ಬೆಳೆಸ ಯಾವುದೇ ತಳಿಗಳ ಗೇರು ಸಸಿಗಳಾದ್ರೂ ಕೂಡ ಅದಕ್ಕೆ ಕರೆಕ್ಟ್ ಆಗಿರುವಂತಹ ಬಿಸಿಲು ಬೀಳಬೇಕು. ಬಿಸಿಲು ಬಿದ್ದರೆ ಮಾತ್ರ ಅದರಲ್ಲಿ ಒಳ್ಳೆ ಫಸಲು ಸಿಗ್ತದೆ. ಉದ್ದಕ್ಕೆ ಹೋಗಿರುವಂತಹ ತಳಿಗಳಲ್ಲಿ ಅದರಲ್ಲಿ ಬರುವಂತಹ ಕ್ವಾಂಟಿಟಿ ಕಡಿಮೆ ಇರ್ತದೆ, ಬಾಕಿ ಉಳಿದ ಎಷ್ಟು ಜಾಸ್ತಿ ಬರ್ತದೆ ಅಷ್ಟು ಒಳ್ಳೇದಿರ್ತದೆ. ಹೌದು. ಆಮೇಲೆ ಈ ಟೀ ಸೊಳ್ಳೆ ಎನ್ನುವಂತಹದ್ದು ಅಥವಾ ಕೀಟದ ಬಾಧೆ ಬಿಸಿಲು ಜಾಸ್ತಿ ಬೀಳುವಂತಹ ಪ್ರದೇಶದಲ್ಲಿ ಜಾಸ್ತಿ ಇರ್ತದೋ ಅಥವಾ ನೆರಳಿರುವಲ್ಲಿ ಜಾಸ್ತಿ ಇರ್ತದ? ನೆರಳು ಇರುವಲ್ಲಿ ಬರ್ತದೆ. ಯಾಕಂತ ಹೇಳಿದ್ರೆ ನಾವು ಅದರ ಈಗ ಒಂದು ಬೀಜ ಗೇರು ಸಸಿಗಳನ್ನು ನಟ್ಟಿರುವಂತಹ ಪ್ರದೇಶಗಳಲ್ಲಿ ಕಂಪ್ಲೀಟ್ ಆಗಿ ಉಳಿದ ಏನು ಸಸಿಗಳು ಅಥವಾ ಬೇರೆ ಉಳಿದ ಗುಡ್ಡದಲ್ಲಿ ಇರುವಂತಹ ಸಸಿಗಳೆಲ್ಲವನ್ನು ಕೂಡ ಕ್ಲೀನ್ ಮಾಡಿ ತೆಗೆಯುವಂತಹ ಕ್ರಮಗಳಿಲ್ಲ. ಆ ಸಸಿಯ ಸುತ್ತ ಇರುವಂತದನ್ನು ಮಾತ್ರ ತೆಗೆಯುತ್ತೇವೆ. ಯಾಕಂತ ಹೇಳಿದ್ರೆ ಯಾವುದೇ ಹುಳಗಳಿರ್ಬೋದು ಏನಿದ್ರು ಅಟ್ಯಾಕ್ ಮಾಡುವಂತದ್ದು ಅಲ್ಲಿ ಏನು ಇಲ್ಲದಿದ್ರೆ ಅದಕ್ಕೆ ತಿನ್ನಲಿಕ್ಕೆ ಇರುವಂತದ್ದು ಸಿಗುವಂತದ್ದು ಅಂತ ಕಡೆಗಳಲ್ಲಿ ಮಾತ್ರ. ಹಾಗಾಗಿ ನಾವು ಕಂಪೇರ್ ಈಗ ನೋಡಿದ ಹಾಗೆ ಅದು ಯಾವುದೇ ಇರ್ಬೋದು, ಅದು ಬಿಸಿಲಿರ್ಬೋದು ಅಥವಾ ನೆರಳಿರುವಂತಹ ಕಡೆಗಳಲ್ಲಿ ಇರ್ಬೋದು, ಅದಕ್ಕೆ ಆಹಾರ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಯಾವುದೇ ಸಸಿ ಇದ್ರೂ ಕೂಡ ಅಲ್ಲಿ ಬಂದು ಅದು ಅಟ್ಯಾಕ್ ಮಾಡ್ತದೆ. ಆಮೇಲೆ ಕೊಯ್ಲು ಮಾಡುವಂತಹದ್ದಂತೂ ಬಹುಶಃ ಇಲ್ಲ, ಬಿದ್ದಿರುವುದನ್ನ ಹೆಕ್ಕುವ ಬಿದ್ದಿರುವುದನ್ನ ಹೆಕ್ಕುವುದು. ಹೌದು. ಈ ಗುಣಮಟ್ಟದ ಒಂದು ಗೇರು ಬೀಜ ಸಿಗಬೇಕು ಅಂದ್ರೆ ಏನ್ ಮಾಡಬೇಕು? ಅದರಷ್ಟಕ್ಕೆ ಅದನ್ನ ಹಣ್ಣಾಗಿ ಬೀಳಬೇಕು. ನಮ್ಮಲ್ಲಿ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ಅದನ್ನ ಹೆಕ್ಕಿ ಒಂದು ಪೂರೈಸುವುದಿಲ್ಲ ಒಂದು. ಇನ್ನೊಂದು ಏನು ಅಂತ ಹೇಳಿದ್ರೆ ಅದು ಬಿದ್ದ ಹಣ್ಣು ಕೂಡ ಒಂದು 2 ದಿನ ಅದರಲ್ಲೇ ಇದ್ರೆ ನಮಗೆ ಅದರ ವೆಯ್ಟೇಜ್ ಏನ್ ಹೇಳ್ತೇವೆ ನಾವು ತೂಕ ಏನು ಹೇಳ್ತೇವೆ ಹಣ್ಣಾಗಿ ಬೀಳಬೇಕು. ನಮ್ಮಲ್ಲಿ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ಅದನ್ನ ಹೆಕ್ಕಿ ಒಂದು ಪೂರೈಸುವುದಿಲ್ಲ ಒಂದು. ಇನ್ನೊಂದು ಏನು ಅಂತ ಹೇಳಿದ್ರೆ ಅದು ಬಿದ್ದ ಹಣ್ಣು ಕೂಡ ಒಂದು 2 ದಿನ ಅದರಲ್ಲೇ ಇದ್ರೆ ನಮಗೆ ಅದರ ವೆಯ್ಟೇಜ್ ಏನ್ ಹೇಳ್ತೇವೆ ನಾವು ತೂಕ ಏನು ಹೇಳ್ತೇವೆ ಅದು ಜಾಸ್ತಿ ಸಿಗ್ತದೆ. ಹಾಗಾಗಿ ನಾವು ಅದಕ್ಕೆ ಪ್ರಿಫರೆನ್ಸ್ ಅನ್ನ ಕೊಡ್ತಾ ಇದ್ದೇವೆ. ಹೆಕ್ಕಿ ಬಿದ್ದದನ್ನು ಮಾತ್ರ ಹೆಕ್ಕುವಂತ ಕ್ರಮವನ್ನು ಅಳವಡಿಸ್ತಾ ಇದ್ದೇವೆ. ಅಂದ್ರೆ ಬುಡವನ್ನು ಸ್ವಚ್ಛ ಮಾಡಬೇಕಾಗ್ತದೆ, ತರಗೆಲೆಯನ್ನೆಲ್ಲ ದೂರ ಮಾಡಿ ಪ್ರಥಮವಾಗಿ ಈಗ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ. ಗೇರು ಸಸಿಯ ಬುಡಕ್ಕೆ ಅದನ್ನೆಲ್ಲವನ್ನು ಕೂಡ ಎಳೆದು ಹಾಕಿ ಅದನ್ನ ತರಗೆಲೆಗಳನ್ನ ಹಾಕಿ ಶೇಖರಣೆ ಮಾಡಿರ್ತೇವೆ. ಗೇರು ಬೀಜಕ್ಕೆ ಮುಳ್ಳು ಹಂದಿಯೋ ಅಥವಾ ಬೇರೆ ಹಂದಿ ಸಮಸ್ಯೆಗಳಾಗಲಿಲ್ಲ? ಇಲ್ಲ. ಆಮೇಲೆ ಎಷ್ಟು ದಿವಸ ಬಿಸಿಲಿಗೆ ಒಣಗಿಸಬೇಕು? ನಾವು ಉಪಯೋಗ ಮಾಡುವಂಥದ್ದು ಈಗ ನೇರವಾಗಿ ಅದನ್ನ ವ್ಯಾಪಾರಿಗಳಿಗೆ ಮಾರಾಟ ಮಾಡುವಂತ ಸಂದರ್ಭದಲ್ಲಿ ನಾವೀಗ 2 ಬಿಸಿಲುಗಳನ್ನ ಹಾಕುದು. ಆದ್ರೆ ಅವ್ರು ಹೇಳ್ತಾರೆ ಜಾಸ್ತಿ ಹಾಕಬೇಕು ಏನು ಅಂತಿಲ್ಲ, ಆದ್ರೆ ನಾವು ನಮ್ಮ ಲೆಕ್ಕಾಚಾರವನ್ನ ಹಾಕಿದ್ರೆ ಸಮಸ್ಯೆಗಳಾಗ್ಲಿಲ್ಲ. ಇಲ್ಲ. ಆಮೇಲೆ ಎಷ್ಟು ದಿವಸ ಬಿಸಿಲಿಗೆ ಒಣಗಿಸಬೇಕು? ನಾವು ಉಪಯೋಗ ಮಾಡುವಂಥದ್ದು ಈಗ ನೇರವಾಗಿ ಅದನ್ನ ವ್ಯಾಪಾರಿಗಳಿಗೆ ಮಾರಾಟ ಮಾಡುವಂತ ಸಂದರ್ಭದಲ್ಲಿ ನಾವೀಗ 2 ಬಿಸಿಲುಗಳನ್ನ ಹಾಕುದು. ಆದ್ರೆ ಅವ್ರು ಹೇಳ್ತಾರೆ ಜಾಸ್ತಿ ಹಾಕಬೇಕು ಏನು ಅಂತಿಲ್ಲ, ಆದ್ರೆ ನಾವು ನಮ್ಮ ಲೆಕ್ಕಾಚಾರವನ್ನ ಹಾಕಿದ್ರೆ ನೇರವಾಗಿ ಅದನ್ನ ವ್ಯಾಪಾರಿಗಳಿಗೆ ಮಾರಾಟ ಮಾಡುವಂತ ಸಂದರ್ಭದಲ್ಲಿ ನಾವೀಗ 2 ಬಿಸಿಲುಗಳನ್ನ ಹಾಕುದು. ಆದ್ರೆ ಅವ್ರು ಹೇಳ್ತಾರೆ ಜಾಸ್ತಿ ಹಾಕಬೇಕು ಏನು ಅಂತಿಲ್ಲ, ಆದ್ರೆ ನಾವು ನಮ್ಮ ಲೆಕ್ಕಾಚಾರವನ್ನ ಹಾಕಿದ್ರೆ ನಾವು ಈಗ ಹೇಳುದಿದ್ರೆ ಅದನ್ನ ಒಳ್ಳೆಯ ಕ್ವಾಲಿಟಿ ಬರಬೇಕು ಅಂತೇಳಿ ಆದ್ರೆ ಒಂದು 4 ಬಿಸಿಲಾದ್ರೂ ಹಾಕಬೇಕು ಅನ್ನುವಂಥದ್ದು ಮೊದಲಿಂದ ಬಂದಿರುವಂತದ್ದು. ಹಾಗಾಗಿ ಅದಕ್ಕೆ ಸ್ವಲ್ಪ ಮಟ್ಟಿಗೆ ಕೆಂಪಾಗ್ಬೋದು ಅಂತೇಳಿ. ಈಗ ಮಳೆಗಾಲದ ಫಸಲು ಸಿಕ್ಕಿದ್ರೆ ಅಕಸ್ಮಾತ್ ಈಗ ತಡವಾಗಿ ಹಣ್ಣಾದ್ರೆ ಆ ಗುಣಮಟ್ಟದಲ್ಲಿ ಎಷ್ಟರ ಮಟ್ಟಿಗೆ ವ್ಯತ್ಯಾಸ ಆಗ್ತದೆ? ತುಂಬಾ ವ್ಯತ್ಯಾಸ ಆಗ್ತದೆ. ಒಂದು ಗುಣಮಟ್ಟದಲ್ಲಿ ವ್ಯತ್ಯಾಸ ಆಗ್ತದೆ, ಗುಣಮಟ್ಟದಲ್ಲಿ ವ್ಯತ್ಯಾಸ ಆದ್ರೆ ನಮಗೆ ರೇಟ್ ಅಲ್ಲಿ ಕೂಡ ವ್ಯತ್ಯಾಸ ಆಗ್ತದೆ. ಹಾಗಾಗಿ ಅಂದ್ರೆ ಬಿಸಿಲು ಎಷ್ಟು ಜಾಸ್ತಿ ಆಗ್ತದೋ ಅಷ್ಟು ಗೇರಿನ ಫಸಲು ಜಾಸ್ತಿ ಆಗಿರ್ತದೆ. ಬಹುಶಃ ನಮ್ಮ ಕೇಳುಗರು ಯೋಚನೆ ಮಾಡ್ತಾ ಇರಬಹುದು ಈ ಬೀಜದಿಂದಲೇ ಒಂದು ಗಿಡ ಮಾಡಿದ್ರೆ ಹೇಗೆ ಅಂತ, ಆದ್ರೆ ಎಷ್ಟು ಅದು ಅಪಾಯಕಾರಿ ಅಂತ. ಈಗ ಅದನ್ನ ವಿಜ್ಞಾನಿಗಳು ಹೇಳೋ ಪ್ರಕಾರವಾಗಿ ಅದಕ್ಕೆ ಅವರದ್ದೇ ಆದಂತ ಕೆಲವೊಂದು ಮಾರ್ಗದರ್ಶನಗಳು, ಅದಕ್ಕೆ ಇದೇ ರೀತಿ ಬೆಳೆದ್ರೆ ಅದು ಹೀಗೆ ಆಗ್ತದೆ ಅನ್ನುವಂತ ಅವರ ಒಂದು ಪಕ್ಕಾ ಇನ್ಫಾರ್ಮೇಶನ್ಸ್ ಇರುವುದರಿಂದಾಗಿ ನಾವು ಅವರ ಹಾದಿಯಲ್ಲಿ ಹೋದ್ರೆ ನಮಗೆ ಉತ್ತಮ ಅನ್ನುವಂಥದ್ದು. ನಮ್ಮ ಹೊಸದಾಗಿ ನಾಟಿ ಮಾಡುವಾಗ ಕಸಿ ಗಿಡವನ್ನೇ ಆಯ್ಕೆ ಮಾಡಿಕೊಳ್ಳಬೇಕು ಅಂತೇಳಿ. ಬೀಜವನ್ನು ಹಾಕಿದ್ರೆ ಅದರಲ್ಲಿಯೂ ಕೂಡ ಗುಣಮಟ್ಟದಲ್ಲಿ ವ್ಯತ್ಯಾಸ ಮಾಡುವಾಗ ಕಸಿ ಗಿಡವನ್ನೇ ಆಯ್ಕೆ ಮಾಡಿಕೊಳ್ಳಬೇಕು ಅಂತೇಳಿ. ಬೀಜವನ್ನು ಹಾಕಿದ್ರೆ ಅದರಲ್ಲಿಯೂ ಕೂಡ ಗುಣಮಟ್ಟದಲ್ಲಿ ವ್ಯತ್ಯಾಸ ಆಗ್ಬೋದು. ಅಂದ್ರೆ ಈಗ ಹಿಂದಿನ ಕಾಲದಲ್ಲಿ ಈ ಕಸಿ ಗಿಡಗಳು ಅಥವಾ ಈಗಿನ ಹೊಸ ಹೊಸ ತಳಿಗಳು ಇರಲಿಲ್ಲ, ಆದ್ರೂ ಹಿಂದಿನ ತೋಟದ ನಾವು ನಮ್ಮಲ್ಲಿ ಇದ್ದಂತ ಈಗ ಗೇರು ಮರಗಳನ್ನ ನೋಡಿದ್ರೆ ನಾವು ಅದರಲ್ಲಿ ಕೂಡ ಆಗ್ಬೋದು. ಅಂದ್ರೆ ಈಗ ಹಿಂದಿನ ಕಾಲದಲ್ಲಿ ಈ ಕಸಿ ಗಿಡಗಳು ಅಥವಾ ಈಗಿನ ಹೊಸ ಹೊಸ ತಳಿಗಳು ಇರಲಿಲ್ಲ, ಆದ್ರೂ ಹಿಂದಿನ ತೋಟದ ನಾವು ನಮ್ಮಲ್ಲಿ ಇದ್ದಂತ ಈಗ ಗೇರು ಮರಗಳನ್ನ ನೋಡಿದ್ರೆ ನಾವು ಅದರಲ್ಲಿ ಕೂಡ ಒಂದು 4 ಮರ ಇದ್ರೆ ಅದರಲ್ಲಿ ಕೂಡ 50 kg ಆಗ್ತದೆ. ಆದ್ರೆ ಅದರಲ್ಲಿ ಬರುವಂತ ಅದ್ರ ಡೆನ್ಸಿ ಅದರ ತೂಕ ಏನಿದೆ ಅದು ಜಾಸ್ತಿ ಇರ್ತದೆ. ಅದು ಹೇಗೆ ಏನು ಅಂತ ಅದು ನಾನೀಗ ಸ್ವಲ್ಪ ಅದನ್ನು ಇನ್ನೂ ಅದನ್ನು ಕಲಿಬೇಕಾಗಿದೆ. ಹಿರಿಯರಿಂದ ಈ ಜನರೇಷನ್ ಗ್ಯಾಪ್ ಅಂತ ಹೇಳ್ತೀವಿ, ಹಿರಿಯರಿಂದ ನಾವು ಮಾರ್ಗದರ್ಶನವನ್ನು ಪಡ್ಕೊಳ್ಳುವಂತಹದ್ದು ಹಾಗೂ ನಮ್ಮ ಚಿಂತನೆಗಳನ್ನು ಹಿರಿಯರ ಜೊತೆಗೆ ಹಂಚಿಕೊಳ್ಳುವಂತಹದ್ದು, ಇದು ಎಷ್ಟರ ಮಟ್ಟಿಗೆ ಅಗತ್ಯ ಅಂತ ಕೃಷಿಯಲ್ಲಿ? ಅದಕ್ಕೆ 100ಕ್ಕೆ 100 ನಾವು ಅವರಿಂದ ಹಂಚಿಕೊಳ್ಳಬೇಕು. ಯಾಕಂತ ಹೇಳಿದರೆ ಅವರು ಬೇರೆ ಬೇರೆ ಪ್ರಯೋಗಗಳನ್ನು ಮಾಡಿ ಅದು ಹೀಗೆ ಆದರೆ ಹೀಗೇನೆ ಅನ್ನುವಂಥದ್ದನ್ನು ಅವರು ಅದನ್ನು ಪ್ರಾಕ್ಟಿಕಲ್ ಥಿಂಕಿಂಗ್ ಇರ್ತದೆ. ನಾವೇನಿದ್ರು ಕೂಡ ನಾವು ನಮ್ಮ ಲೆಕ್ಕಾಚಾರಗಳು ಕ್ಯಾಲ್ಕುಲೇಟರಲ್ಲಿ ಮಾಡಿದಾಗೆ ಮೊಬೈಲಲ್ಲಿ ಮಾಡಿದಾಗೆ ಆಗಿರುವುದಿಲ್ಲ. ಅಲ್ಲಿ ಏನಿದ್ರು ಕೂಡ ಅದು ಬೇರೆ ಇರ್ತದೆ ಕೃಷಿಯಲ್ಲಿ. ಹಾಗಾಗಿ ಅದು ಅವನೆಷ್ಟು ಪ್ರಾಕ್ಟಿಕಲ್, ಅದು ಹೀಗೆ ಆದರೆ ಹೀಗೇನೆ ಅನ್ನುವಂಥದ್ದನ್ನು ಅವರು ಅದನ್ನು ಪ್ರಾಕ್ಟಿಕಲ್ ಥಿಂಕಿಂಗ್ ಇರ್ತದೆ. ನಾವೇನಿದ್ರು ಕೂಡ ನಾವು ನಮ್ಮ ಲೆಕ್ಕಾಚಾರಗಳು ಕ್ಯಾಲ್ಕುಲೇಟರಲ್ಲಿ ಮಾಡಿದಾಗೆ ಮೊಬೈಲಲ್ಲಿ ಮಾಡಿದಾಗೆ ಆಗಿರುವುದಿಲ್ಲ. ಅಲ್ಲಿ ಏನಿದ್ರು ಕೂಡ ಅದು ಬೇರೆ ಇರ್ತದೆ ಕೃಷಿಯಲ್ಲಿ. ಹಾಗಾಗಿ ಅದು ಅವನು ಎಷ್ಟು ಪ್ರಾಕ್ಟಿಕಲ್ ಆಗಿ ಅದನ್ನು ಅದರ ರಿಸಲ್ಟ್ಸ್ ತಗೊಳ್ತಾನೆ ಅಷ್ಟು ಅವನಿಗೆ ಅದರ ಎಕ್ಸ್ಪೀರಿಯನ್ಸ್ ಜಾಸ್ತಿ ಆಗ್ತಾ ಹೋಗ್ತದೆ. ಹಾಗಾಗಿ ನಾವು ಹಿರಿಯರು ಹೇಳಿಕೊಟ್ಟಂತ ರೂಟಲ್ಲಿ ಹೋಗಬೇಕು ಅನ್ನುವಂಥದ್ದು. ಮಾರುಕಟ್ಟೆಗೆ ಸಂಬಂಧಪಟ್ಟ ಹಾಗೆ ನಾವು ಕಳೆದ ಕೆಲವು ವರ್ಷಗಳಿಂದ ನಾವು ಗಮನಿಸ್ತಾ ಇದ್ದೇವೆ ರೇಟ್ ಅಲ್ಲಿ ವ್ಯತ್ಯಾಸ ಆಗುದು. ಈಗ ಪ್ರತಿಯೊಂದು ಇರ್ಬೋದು, ಕೃಷಿಗೆ ಸಂಬಂಧಪಟ್ಟಂತ ಪ್ರತಿಯೊಂದರಲ್ಲಿ ಕೂಡ ಗೇರು ಇರ್ಬೋದು, ಅಡಿಕೆ ಇರ್ಬೋದು, ಕಾಳುಮೆಣಸು ಇರ್ಬೋದು, ಎಲ್ಲ ಕೊಕ್ಕೋ ಇರ್ಬೋದು, ಪ್ರತಿಯೊಂದರಲ್ಲಿ ಕೂಡ ತುಂಬಾ ವ್ಯತ್ಯಾಸಗಳಾಗ್ತಾ ಇದೆ. ಇದಕ್ಕೆಲ್ಲ ನಮ್ಮ ಈ ರೈತರಲ್ಲಿ ಇರುವಂತ ಒಬ್ಬರೊಬ್ಬರಿಗೆ ಅವರ ಒಳಗಡೆ ಇರುವಂತ ಒಂದು ಒಗ್ಗಟ್ಟಿನ ಕೊರತೆ ಇದ್ದ ಕಾರಣ ಈ ರೀತಿ ಆಗಿರ್ಬೋದು ಅನ್ನುವಂತ ಒಂದು ಏನು ಮಾಡಬಹುದು. ಒಂದು ಒಳ್ಳೆಯ ಫಸ್ಟ್ ಇದು ರೇಟ್ ಸಿಗಬೇಕು ಅಂದ್ರೆ ಫಸ್ಟ್ ನಮ್ಮಲ್ಲಿ ಇರುವಂತ ಕ್ವಾಲಿಟಿ ಒಳ್ಳೇದಿರಬೇಕು. ಆ ಕ್ವಾಲಿಟಿಯನ್ನು ಇಟ್ಟುಕೊಂಡು ನಮ್ಗೆ ಆ ಡಿಮಾಂಡ್ ಏನಿದೆ ಅದನ್ನ ನಾವು ಒಕ್ಕೂರಲಿಂದ ಎಲ್ಲರೂ ಒಗ್ಗಟ್ಟಾಗಿ ಸೇರಿದ್ರೆ ಅದಕ್ಕೊಂದು ಒಳ್ಳೆಯ ರೇಟ್ ಸಿಗ್ಬೋದು ಅನ್ನುವಂಥದ್ದು. ಇಷ್ಟು ಸರಿ ಹೇಳುವಂತಹದ್ದು ಫಸಲನ್ನ ಒಂದೇ ಸಾರಿ ಒಳ್ಳೆಯ ಫಸ್ಟ್ ಇದು ರೇಟ್ ಸಿಗಬೇಕು ಅಂದ್ರೆ ಫಸ್ಟ್ ನಮ್ಮಲ್ಲಿರುವಂತ ಕ್ವಾಲಿಟಿ ಒಳ್ಳೇದಿರಬೇಕು. ಆ ಕ್ವಾಲಿಟಿಯನ್ನು ಇಟ್ಟುಕೊಂಡು ನಮ್ಗೆ ಆ ಡಿಮಾಂಡ್ ಏನಿದೆ ಅದನ್ನ ನಾವು ಒಕ್ಕೂರಲಿಂದ ಎಲ್ಲರೂ ಒಗ್ಗಟ್ಟಾಗಿ ಸೇರಿದ್ರೆ ಅದಕ್ಕೊಂದು ಒಳ್ಳೆಯ ರೇಟ್ ಸಿಗ್ಬೋದು ಅನ್ನುವಂಥದ್ದು. ಇಷ್ಟು ಸರಿ ಹೇಳುವಂತಹದ್ದು ಫಸಲನ್ನ ಒಂದೇ ಸಾರಿ ಮಾರುಕಟ್ಟೆಗೆ ಬಿಡಬೇಡಿ, ಹಂತ ಹಂತವಾಗಿ ಬಿಡಿ ಅನ್ನುವಂಥದ್ದು. ಇದರಿಂದ ಏನಾದರೂ ಒಳ್ಳೆ ಬೆಲೆ ಸಿಗ್ತದ? ಅಲ್ಲ, ಬೆಲೆ ನಮಗೆ ಇರ್ಬೋದು, ಆದ್ರೆ ನಾವು ಆಲೋಚನೆ ಮಾಡುದು, ಕೃಷಿಕರ ಆಲೋಚನೆ ಮಾಡುದು ಏನು ಅಂತ ಹೇಳಿದ್ರೆ, ಈಗ ನಮ್ಮಲ್ಲಿ ನಮ್ಗೆ ಏನೋ ಒಂದು ಉದ್ದೇಶ ಇರ್ತದೆ, ನಮ್ಗೆ ಏನಾದರೂ ಒಂದು ಅಗತ್ಯ ಇರ್ತದೆ. ಸೊ ಆ ಅಗತ್ಯಕ್ಕೆ ನಾವು ಅದನ್ನು ಉಪಯೋಗ ಮಾಡಿ ಇಟ್ಟರೆ ಅವನು ಕೃಷಿಕ ಅಲ್ಲ ಅಂತೇಳಿ ಹೇಳ್ಬೋದು. ಯಾಕಂತೇಳಿದ್ರೆ ಹಿಂದಿನ ತಲೆಮಾರಿನಿಂದ ಕೃಷಿಯನ್ನು ಮಾಡ್ತಾ ಬಂದವರು ಬ್ಯಾಂಕಲ್ಲಿ ಇಡುವಂತ ಕ್ರಮಗಳುಂಟು. ಹಾಗಂತೇಳಿ ಅದನ್ನು ಉಪಯೋಗ ಮಾಡಬೇಕು ಅಂತೇಳಿ ಆದ್ರೆ, ನಾವು ಕೃಷಿಯಲ್ಲಿ ಯಾವಾಗ ಅಗತ್ಯ ಉಂಟು ಅಷ್ಟಕ್ಕೆ ನಾವು ಅದನ್ನು ಉಪಯೋಗ ಮಾಡಲಿಲ್ಲ ಅಂದ್ರೆ ನಮಗೆ ಬರುವ ವರ್ಷದ ಫಸಲಿನ ಪರ ಸಮಸ್ಯೆಗಳಿರ್ಬೋದು, ಈ ರೀತಿ ಇಡುವಂತ ಕ್ರಮಗಳುಂಟು. ಹಾಗಂತೇಳಿ ಅದನ್ನು ಉಪಯೋಗ ಮಾಡಬೇಕು ಅಂತೇಳಿ ಆದ್ರೆ, ನಾವು ಕೃಷಿಯಲ್ಲಿ ಯಾವಾಗ ಅಗತ್ಯ ಉಂಟು ಅಷ್ಟಕ್ಕೆ ನಾವು ಅದನ್ನು ಉಪಯೋಗ ಮಾಡಲಿಲ್ಲ ಅಂದ್ರೆ ನಮಗೆ ಬರುವ ವರ್ಷದ ಫಸಲಿನ ಪರ ಸಮಸ್ಯೆಗಳಿರ್ಬೋದು, ಈ ರೀತಿ ಮುಂದುವರಿಬಹುದು ಅಂತೇಳಿ. ಆಮೇಲೆ ಈಗ ಬೇರೆ ಬೇರೆ ಮಾಧ್ಯಮಗಳಿಂದ ಅಥವಾ ಒಂದು ಏನು ವಾಟ್ಸಪ್ ಗ್ರೂಪ್ಗಳು ಅಥವಾ ಏನು ಉಪಯೋಗ ಮಾಡಲಿಲ್ಲ ಅಂದ್ರೆ ನಮಗೆ ಬರುವ ವರ್ಷದ ಫಸಲಿನ ಪರ ಸಮಸ್ಯೆಗಳಿರ್ಬೋದು, ಈ ರೀತಿ ಮುಂದುವರಿಬಹುದು ಅಂತೇಳಿ. ಆಮೇಲೆ ಈಗ ಬೇರೆ ಬೇರೆ ಮಾಧ್ಯಮಗಳಿಂದ ಅಥವಾ ಒಂದು ಏನು ವಾಟ್ಸಪ್ ಗ್ರೂಪ್ಗಳು ಅಥವಾ ಏನು ಇಂಥವುಗಳಿಂದ ನೀವು ಯಾವ ರೀತಿ ಮಾಹಿತಿಯನ್ನು ಪಡ್ಕೊಳ್ತೀರಿ? ಖಂಡಿತ. ಅಂದ್ರೆ ಈಗ ಹೇಗೆ ಆಗಿದೆ ಅಂತ ಹೇಳಿದ್ರೆ, ಯುವಕರು ಈಗ ಬೇರೆ ಬೇರೆ ಮಾಧ್ಯಮಗಳಿಂದ ಅಥವಾ ಒಂದು ಏನು ವಾಟ್ಸಪ್ ಗ್ರೂಪ್ಗಳು ಅಥವಾ ಏನು ಇಂಥವುಗಳಿಂದ ನೀವು ಯಾವ ರೀತಿ ಮಾಹಿತಿಯನ್ನು ಪಡ್ಕೊಳ್ತೀರಿ? ಖಂಡಿತ. ಅಂದ್ರೆ ಈಗ ಹೇಗೆ ಆಗಿದೆ ಅಂತ ಹೇಳಿದ್ರೆ, ಯುವಕರು ಕೃಷಿಗೆ ಪೂರಕವಾಗಿ ಬೆಳೆಯುವವರ ಸಂಖ್ಯೆ ಕಡಿಮೆ ಇದೆ, ಫ್ಯಾಷನ್ಗೋಸ್ಕರ ಮಾತ್ರ ಮಾಡ್ತಾ ಇದ್ದಾರೆ. ಮಾಹಿತಿಯನ್ನ ಪಡ್ಕೊಳ್ತೀರಿ? ಖಂಡಿತ. ಅಂದ್ರೆ ಈಗ ಹೇಗೆ ಆಗಿದೆ ಅಂತ ಹೇಳಿದ್ರೆ, ಯುವಕರು ಕೃಷಿಗೆ ಪೂರಕವಾಗಿ ಬೆಳೆಯುವವರ ಸಂಖ್ಯೆ ಕಡಿಮೆ ಇದೆ, ಫ್ಯಾಷನ್ಗೋಸ್ಕರ ಮಾತ್ರ ಮಾಡ್ತಾ ಇದ್ದಾರೆ. ಹಾಗಾಗಿ ಕೆಲವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಹೇಳಲಿಕ್ಕೆ ಮಾತ್ರ ಇರ್ತದೆ, ಆದ್ರೆ ಅದನ್ನ ಪ್ರಾಯೋಗಿಕವಾಗಿ ಯುಟಿಲೈಸ್ ಮಾಡುವವರ ಸಂಖ್ಯೆ ಕಡಿಮೆ ಇರ್ತದೆ. ಸೊ ಹಾಗಾಗಿ ನಾವು ಈಗಿನ ಹೊಸ ಹೊಸ ವಾಟ್ಸಪ್ ಗ್ರೂಪ್ಗಳಿರ್ಬೋದು ಅಥವಾ ಫೇಸ್ಬುಕ್ ಇರ್ಬೋದು, ಈಗಿನ ತಂತ್ರಜ್ಞಾನಗಳೇನಿರ್ಬೋದು ಅದನ್ನ ಒಳ್ಳೆ ರೀತಿಯಲ್ಲಿ ಉಪಯೋಗಿಸಿಕೊಂಡ್ರೆ ನಮಗೆ ಅದರಿಂದ ಬೆನಿಫಿಟ್ಗಳು ಖಂಡಿತ ಸಿಗ್ಬೋದು. ಮಾಹಿತಿ ವಿನಿಮಯಕ್ಕೂ ಅನುಕೂಲ ಆಗ್ತದೆ, ಮಾಹಿತಿ ವಿನಿಮಯ ಕೂಡ ಅನುಕೂಲವಾಗ್ತದೆ ಅಂತೇಳಿ. ಯುವಕರಿಗೆ ಕೃಷಿಯಲ್ಲಿ ನಾವು ತೊಡಗಿಸಿಕೊಂಡ್ರೆ, ಅಂದ್ರೆ ಕೃಷಿಯಲ್ಲಿ ತೊಡಗಿಸಿಕೊಳ್ಳುವಾಗ ಈಗಿನ ಹೊಸ ತಂತ್ರಜ್ಞಾನಗಳನ್ನ ಅಳವಡಿಸಿಕೊಂಡ್ರೆ ಖಂಡಿತ ಅದರಿಂದ ಲಾಭ ಇದೆ. ಆದ್ರೆ ಅದರ ರಿಸಲ್ಟ್ ಅನ್ನ ಮಾತ್ರ ಆಲೋಚನೆ ಮಾಡಬಾರದು ನಾವು. ಅದು ಒಂದು ವರ್ಷ ಕಡಿಮೆ ಸಿಗ್ತದೆ, ಇನ್ನೊಂದು ವರ್ಷ ಸ್ವಲ್ಪ ಜಾಸ್ತಿ ಸಿಗ್ತದೆ. ಹಾಗಾಗಿ ಒಂದು ಎವರೇಜ್ ಆಗಿ ಒಂದು ಒಳ್ಳೆ ಫಸಲು ಸಿಕ್ಕಿದ್ರೆ ನಮಗೆ ಒಂದು ಬದುಕಬಹುದು. ಜೊತೆಗೆ ಇನ್ನೊಂದು ಏನು ಅಂತ ಹೇಳಿದ್ರೆ, ನೆಮ್ಮದಿ ಸಿಗ್ತದೆ ಅಂತೇಳಿ. ಆ ಒಂದು ಉದ್ದೇಶದಲ್ಲಿ ಯಾವ ದುಡ್ಡು ಕೊಟ್ಟರು ಕೂಡ ಸಿಗುತ್ತೆ. ಖಂಡಿತ. ಹೌದು. ಬಹಳ ಸಂತೋಷ ಅಶ್ವತ್ ಮುರುಗಜೆಯವರೇ, ಯುವ ಕೃಷಿಕರಾಗಿದ್ದೀರಿ, ಜೊತೆಗೆ ಹೊಸ ಚಿಂತನೆಯೊಂದಿಗೆ ಈ ಕೃಷಿಯನ್ನು ಮಾಡಬೇಕು ಎನ್ನುವಂತಹ ಒಂದು ಉತ್ಸಾಹವೂ ಕೂಡ ನಿಮ್ಮಲ್ಲಿದೆ. ನಿಮ್ಮ ಕೃಷಿ ಅನುಭವನ ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ರೈತ ಬಂಧುಗಳೇ, ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಇದುವರೆಗೆ ಯುವ ಕೃಷಿಕ ಅಶ್ವಥ್ ಮುರುಗಜಿ ಅವರೊಂದಿಗೆ ನಡೆಸಿದ ಸಂದರ್ಶನ ಪ್ರಸಾರವಾಯಿತು. ಸಂದರ್ಶಿಸಿದವರು ಟಿಎಸ್ ಪ್ರಸಾದ್. ಇದೀಗ ಕೃಷಿ ಮಾಹಿತಿ. ರಾಜ್ಯದ ಮಲೆನಾಡು ಹಾಗೂ ಅರೆಮಲೆನಾಡು ಜೊತೆಗೆ ಕರಾವಳಿ ಪ್ರದೇಶಗಳಲ್ಲಿ ವ್ಯಾಪಕವಾಗಿ ಮಳೆ ಬರುವುದರಿಂದ, ಅಂದರೆ ವಾರ್ಷಿಕವಾಗಿ ಸುಮಾರು 200 ರಿಂದ 300 ಸೆಂಟಿಮೀಟರ್ ಮಳೆ ಬೀಳುವುದರಿಂದ ಮಣ್ಣಿನ ಕಣಗಳ ಮೇಲಿರುವ ಧನಪೂರಿತ ಪೋಷಕಾಂಶ ಧಾತುಗಳಾದ ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಸೋಡಿಯಂ ಹಾಗೂ ಪೊಟ್ಯಾಷಿಯಂ ಅಂಶವು ನೀರಿನ ಜೊತೆಗೆ ನಿರಂತರವಾಗಿ ಬಸಿದು ಹೋಗುವುದರಿಂದ

ಪ್ರಿಯ ಕೇಳುಗರೆ, ಮಂಗಳೂರು ಆಕಾಶವಾಣಿಯ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಸ್ಮೃತಿ ಚಿತ್ರ ಸ್ಮೃತಿ ಧ್ವನಿ ಪ್ರತಿ ಶುಕ್ರವಾರ ರಾತ್ರಿ 8 ಗಂಟೆಗೆ ಪ್ರಸಾರವಾಗಲಿದೆ. ಈ ಬಾರಿಯ ಸ್ಮೃತಿ ಧ್ವನಿ ಕಾರ್ಯಕ್ರಮದಲ್ಲಿ ವಿದ್ಯಾವಾಚಸ್ಪತಿ ಬನ್ನಂಜೆ ಗೋವಿಂದಾಚಾರ್ಯರೊಂದಿಗೆ ಮುಕ್ತ ಮಾತುಕತೆ. ತಪ್ಪದೇ ಕೇಳಿ ಸ್ಮೃತಿ ಧ್ವನಿ, ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಸ್ಮೃತಿ ಚಿತ್ರ ಪ್ರತಿ ಶುಕ್ರವಾರ ರಾತ್ರಿ 8 ಗಂಟೆಗೆ ನಿಮ್ಮ ನೆಚ್ಚಿನ ಮಂಗಳೂರು ಆಕಾಶವಾಣಿಯಲ್ಲಿ. ಸ್ಮೃತಿ ಚಿತ್ರ ಪ್ರತಿ ಶುಕ್ರವಾರ ರಾತ್ರಿ 8 ಗಂಟೆಗೆ ನಿಮ್ಮ ನೆಚ್ಚಿನ ಮಂಗಳೂರು ಆಕಾಶವಾಣಿಯಲ್ಲಿ. ಆತ್ಮೀಯ ಕೇಳುಗರೆ, ಯುವ ಬರಹಗಾರರಿಗೆ ಯುವ ಬರಹಗಾರರಿಗೊಂದು ಸುವರ್ಣಾವಕಾಶ. ಆಕಾಶವಾಣಿ ಮಂಗಳೂರು ಮತ್ತು ಪುಟ್ಟಣ್ಣ ಕುಲಾಲ್ ಪ್ರತಿಷ್ಠಾನದ ಸಹಯೋಗದೊಂದಿಗೆ ಯುವವಾಣಿ ಕನ್ನಡ ಕಥಾ ಕವನ ಲೇಖನ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದು, ದಕ್ಷಿಣ ಕನ್ನಡ, ಕಾಸರಗೋಡು ಮತ್ತು ಉಡುಪಿ ಜಿಲ್ಲೆಗಳ 18-30 ವರ್ಷದೊಳಗಿನ ಯುವಕ ಯುವತಿಯರು ಭಾಗವಹಿಸಬಹುದು. ಲೇಖನ ಮತ್ತು ಕಥೆಗೆ ಪದಮಿತಿ 1,800-2,000 ಪದಗಳು. ಕವನ 4 ಕವನಗಳು. ಹನಿಗವನಗಳಿಗೆ ಅವಕಾಶವಿಲ್ಲ. ಲೇಖನ ಸ್ಪರ್ಧೆಯ ವಿಷಯಗಳು ದೇಶೀಯ ಭಾಷೆಗಳ ಭವಿಷ್ಯ, NEP 2020 ಮತ್ತು ದೇಶೀಯ ಭಾಷೆಗಳು ಉಪನುಡಿಗಳ ಮಹತ್ವ, ಸೊಗಸು, ಉಳಿವು, ಉಪಭಾಷೆಗಳ ಓದು ಬರಹ, ಭಾಷೆ ಉಪಭಾಷೆಗಳಿಗೆ ಅಕಾಡೆಮಿ, ಪೀಠಗಳ ಅಗತ್ಯ ಮತ್ತು ಔಚಿತ್ಯ. ಕತೆ ಕವನಗಳಿಗೆ ವಸ್ತುವಿನ ಆಯ್ಕೆ ನಿಮ್ಮದೇ ಆಗಿರುತ್ತದೆ. ಒಂದು ಸ್ಪರ್ಧೆಯು 3 ವಿಭಾಗದಲ್ಲಿ ಭಾಗವಹಿಸಬಹುದು. ಸ್ಪರ್ಧೆಯಲ್ಲಿ ವಿಜೇತರಿಗೆ ಆಕಾಶವಾಣಿಲಿ ಬಹುಮಾನ ನೀಡಿ ಗೌರವಿಸಲಾಗುವುದು ಹಾಗೂ ಆಯ್ಕೆಯಾದ ಸ್ಪರ್ಧೆಯ ವಿಷಯವನ್ನು ಧ್ವನಿಮುದ್ರಿಸಿ ಆಕಾಶವಾಣಿಯಲ್ಲಿ ಪ್ರಸಾರ ಮಾಡಲಾಗುವುದು. ನಿಮ್ಮ ಬರಹ ನಮಗೆ ತಲುಪಬೇಕಾದ ಕೊನೆಯ ದಿನಾಂಕ 10/4/2023. ನಿಮ್ಮ ಬರಹ ನಮಗೆ ತಲುಪಬೇಕಾದ ವಿಳಾಸ, ನಿಲಯ ನಿರ್ದೇಶಕರು ಯುವವಾಣಿ ಕಥಾ ಕವನ ಲೇಖನ 23. ನಿಮ್ಮ ಬರಹ ನಮಗೆ ತಲುಪಬೇಕಾದ ವಿಳಾಸ, ನಿಲಯ ನಿರ್ದೇಶಕರು ಯುವವಾಣಿ ಕಥಾ ಕವನ ಲೇಖನ ಸ್ಪರ್ಧೆ ವಿಭಾಗ, ಆಕಾಶವಾಣಿ ಮಂಗಳೂರು 5750004 ಅಥವಾ AIR.mangaluru@adp.gmail.com. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ 9449993793. ಯುವ ಮನಸ್ಸುಗಳಿಗೆ ಇದೊಂದು ಉತ್ತಮ ಅವಕಾಶ. ಸ್ಪರ್ಧೆಯಲ್ಲಿ ಭಾಗವಹಿಸುತ್ತೀರಿ ಅಲ್ವಾ? ಕೇಳುಗರೆ, ಇದೀಗ ಕೆಎಸ್ ಸುರೇಖ ಹಾಗೂ ಎಂಎಸ್ ಶೀಲಾ ಅವರ ಧ್ವನಿಯಲ್ಲಿ ಪೋತಿ ನರಸಿಂಹಾಚಾರ್ ಅವರ ರಚನೆ ಅಕೋಶಾಮ. Shout!